ಈಗಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಹಾಗೆ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರೆಲ್, ಡಬ್ಬ, ಟೈರ್. ತಿಳಿತು, ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ಗುನ್ಯವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪುತ್ತೂರು ಬಸ್ ನಿಲ್ದಾಣದಿಂದ ಕೇವಲ 400 ಮೀಟರ್ ಅಂತರದಲ್ಲಿ ಮುಳಿಯ ಪ್ರಾಪರ್ಟೀಸ್ ನ ಕೃಷ್ಣಕೇಶ ಲೇಔಟ್ ನಲ್ಲಿ ಎಲ್ಲ ಆಧುನಿಕ ಕೆಲವು ಸೈಟ್ ಗಳು ಬಾಕಿ ಇದ್ದು, ಆಸಕ್ತರು ಸಂಪರ್ಕಿಸಬೇಕಾದ ಟೋಲ್ ಫ್ರೀ ನಂಬರ್ 1-800-424-53-916. धूम्रपान की लत लिया हुआ वो हर एक कश जानलेवा है. धूम्रपान करने से आपको दिल का दौरा और कई खतरनाक बीमारियां हो सकती हैं, और इससे COVID-19 होने का खतरा भी कई गुना बढ़ जाता है. तंबाकू से मिलने वाला कुछ पलों का मजा आपके और आपके परिवार के लिए बन सकती है सजा. तंबाकू आज ही छोड़ें. अधिक जानकारी और मदद के निर्देशन द्वारा जनहित में जारी. ರೈತ ಬಂಧುಗಳೇ, ಕಿಸಾನ್ ವಾಣಿಯಲ್ಲಿ ಇದೀಗ ಮೂಲತಃ ಪುತ್ತೂರು ತಾಲೂಕು ಸುಳ್ಯಪದ ಊರಿನವರು ನೀವು. ಜೊತೆಗೆ ಉಜಿರೆಯ SDM ಕಾಲೇಜಿನಲ್ಲಿ ಶಾರೀರಿಕ ಶಿಕ್ಷಣ ನಿರ್ದೇಶಕರಾಗಿಯೂ ಕೂಡ ಸಾಕಷ್ಟು 3 ದಶಕಗಳ ಅನುಭವ ನಿಮ್ಮ ಹಿಂದೆ ಇದೆ. ಜೀವನದಲ್ಲಿ ಈ ಶಾರೀರಿಕ ಶಿಕ್ಷಣ ಅಥವಾ ಫಿಸಿಕಲ್ ಎಜುಕೇಷನ್ ಎನ್ನುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಹೈಯರ್ ಪ್ರೈಮರಿ ಶಾಲೆಯಿಂದ ಹಿಡಿದು ಕಾಲೇಜಲ್ಲಿರುವವರಿಗೂ ಈ ಶಾರೀರಿಕ ಶಿಕ್ಷಣ ಹೇಳುವಂಥದ್ದು ಒಂದು ರೀತಿ ಕಡ್ಡಾಯವಾಗಿ ಇರಬೇಕು. ಇದ್ದರೆ ಅಥವಾ ಈಗಿನ ಒಂದು ಟೋಟಲ್ ಆಗಿ ಇನ್ ಜನರಲ್ ಒಂದು ಆರೋಗ್ಯದ ಸಮೀಕ್ಷೆ ಮಾಡುವಾಗ ಅಲ್ಲಿ ನಿಜವಾಗಿ ನ್ಯೂನತೆಗಳಿರುವಂಥ ವಿದ್ಯಾರ್ಥಿಗಳು, ನ್ಯೂನತೆ ಇರುವಂಥ ಮಕ್ಕಳೇ ಜಾಸ್ತಿ ನಮ್ಮ ಸಮಾಜದಲ್ಲಿ. ಸರಿಯಾದ ಯೋಗ ಶಿಕ್ಷಣಗಳು ಇದೆಲ್ಲ ಇಲ್ಲದಿರುವುದೇ ಕಾರಣ ಅಂತ ನನ್ನ ಇದು. ಹಾಗೆ ಪೌಷ್ಟಿಕಾಂಶದ ವಿಚಾರವೂ ಇದೆ. ರಾಷ್ಟ್ರೀಯ ಶಿಕ್ಷಣ ಹೊಸ ನೀತಿಯಲ್ಲಿ ಇದೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಸ್ವಲ್ಪ ಪಡೆದಿದ್ದೆ. ನಾವು ನೋಡಬೇಕಾದಂಥ ಒಂದು ವಿಚಾರ ಅದು. ಹೀಗಾಗಿ ಶಾರೀರಿಕ ಶಿಕ್ಷಣ ಹೇಳುವಂಥದ್ದು ಎಲ್ಲ ಹಂತದಲ್ಲೂ ಈಗಿನ ಈ ಒಂದು ಶಾರೀರಿಕ ಶಿಕ್ಷಣಕ್ಕೆ ಎಷ್ಟರ ಮಟ್ಟಿಗೆ ಒಂದು ಮಹತ್ವವನ್ನು ನೀಡಲಾಗ್ತದೆ? ಈಗ ವಾರದಲ್ಲಿ 1/2 ಗಂಟೆಯೋ 1 ಗಂಟೆಯೋ 1 ಪಿರಿಯಡ್ ಇದು ಒಂದು ಬೇಕಾಗ್ತದೆ ಹೇಗೆ ಅಂತ. ಈಗಿನ ಈ ಶಿಕ್ಷಣ ನೀತಿಯಲ್ಲಿ ಅವರು ಈ ಒಂದು ದಿವಸವನ್ನು ಅವರು ಪ್ರತಿನಿಧಿಸು, ಆದರೆ ಅಲ್ಲಿಯ ಶಾರೀರಿಕ ಶಿಕ್ಷಕರ ಕೊರತೆ ತುಂಬ ಉಂಟು. ಒಬ್ಬ ಶಾರೀರಿಕ ಶಿಕ್ಷಕ ಒಂದು 10-18 ಅಥವಾ 20 ಕ್ಲಾಸ್ಗಳನ್ನು ಒಂದು ದಿವಸದಲ್ಲಿ ಅದನ್ನು ಮುಗಿಸುವುದು ಹೇಳಿದರೆ ನಿಜವಾಗಿ ಅದು ಕಷ್ಟ ಇಲ್ಲ. ಹಾಗಾಗಿ ನನ್ನ ಅನುಭವ ಪ್ರಕಾರ ಶಾರೀರಿಕ ಶಿಕ್ಷಣ ಹೇಳುವಂಥದ್ದು ಅದು ಇನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿ ಅದು ಶಾಲೆಗಳಲ್ಲಿ ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದರೆ ಅದು ಖಂಡಿತವಾಗಿ ಮುಂದಿನ ಇದಕ್ಕೆ ಅದು ಯುವ ಪೀಳಿಗೆಗೆ ಒಂದು ಒಳ್ಳೆಯ ಬೆಳವಣಿಗೆಗೆ ಒಂದು ಅನುಕೂಲ ಆಗುವಂಥ ಒಂದು ದಾರಿ ಅದು. ಈಗ ವಿದ್ಯಾರ್ಥಿಗಳಲ್ಲಿ ಮುಂದೆ ಏನಾಗಬೇಕು ಅಂತ ಕೇಳಿದರೆ ಇಂಜಿನಿಯರು, ಡಾಕ್ಟರ್ ಆಗಬೇಕು ಅಂತ ಹೇಳುವಂತಹದ್ದು ಜಾಸ್ತಿ ಇರ್ತದೆ. ಆದರೆ ಕ್ರೀಡಾಪಟು ಆಗಬೇಕು ಅನ್ನುವಂಥ ಆಸಕ್ತಿಯನ್ನು ಪ್ರೇರೇಪಿಸುವುದು ಹೇಗೆ? ಶಿಕ್ಷಕರ ಹಾಗೂ ಮತ್ತು ಮನೆಯವರ ಒಂದು ಜವಾಬ್ದಾರಿ ಏನು ಈ ಹಿನ್ನೆಲೆಯಲ್ಲಿ? ಈ ಮನಸ್ಸಿನ ಪೇರೆಂಟ್ಸ್ ಬಹಳ ಕಡಿಮೆ ಇಲ್ಲಂತಲ್ಲ, ಇದ್ದಾರೆ 1-2 ಜನ ಇರಬಹುದು. ಆದರೆ ಈಗ ನನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದವರಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಬಹುಮಾನ ಪಡೆದವರಿದ್ದಾರೆ, ಇನ್ನು ಸ್ಟೇಟ್ ಲೆವೆಲ್ ನಮ್ಮ ಮಕ್ಕಳಿಗೆಲ್ಲ ಕಾಮನ್. ವಿಶೇಷವಾಗಿ ಈಗ ಆಳುವ ಸಂಸ್ಥೆ ಮಾಡಿದ ಹಾಗೆ ಅದಕ್ಕಿಂತ ಮೊದಲೇ ನಮ್ಮದಿತ್ತು. ನಮ್ಮ SDM ನಾವು ನಮ್ಮ ಹೆಗಡೆ ಅವರ ಒಂದು ಉತ್ತೇಜನ ಮೂಲಕ ನನಗೆ ಬಹಳ ಮೇನ್ ಡೈರೆಕ್ಷನ್ ಇದೆ. ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಯಾರಲ್ಲಿ ಪ್ರತಿಭೆ ಮಾಡಿ ಒಳ್ಳೆ ತರಬೇತಿ ಮಾಡಿ ಅವರನ್ನು ಬೇರೆ ಬೇರೆ ಸ್ಪೋರ್ಟ್ಸ್ಗಳಿಗೆ ಕಳಿಸುವಂತ ವ್ಯವಸ್ಥೆ ಮಾಡಿ, ಈ ರೀತಿ ಮಾಡಿ ಆ ರೀತಿ ಕಳಿಸುವಾಗ ಅವರಿಲ್ಲಿ ಸ್ಪೋರ್ಟ್ಸ್ ನ ಮುಗಿಸಿ ಬಂದ ಮೇಲೆ ಅವರಿಗೆ ವಿಶೇಷವಾಗಿ ಅವರ ಅದರ ಬಗ್ಗೆ ಆ ಪಾಠದ ಬಗ್ಗೆ ಯಾವುದನ್ನು ಎಷ್ಟು ಡಿಪಾರ್ಟ್ಮೆಂಟ್ಗೆ 5 ಜನ ಸೆಲೆಕ್ಷನ್ ಆಗಿದ್ದಾರೆ. ಆಮೇಲೆ ಒಬ್ಬ ನೋಡಿ, ಮೊನ್ನೆ ಗುರುರಾಜ್ ಅಂತೇಳಿ ನೀವು ಕೇಳಿರ್ಬೋದು, ಗುರುರಾಜ್ ಪೂಜಾರಿ ಅವ್ರು ನಮ್ಮ, ಆಮೇಲೆ ಸುನೀತಾ, ನೇಹಾ ಇವರೆಲ್ಲ ಇಂಟರ್ನ್ಯಾಷನಲ್ ಮೆಡಲ್ ಮಾಡಿದವರು, ಎಲ್ಲರೂ ಒಳ್ಳೆ ಜವಾಬ್ದಾರಿದ್ದಾರೆ. ಈಗ ಎಲ್ರಿಗೂ ಈ ಸ್ಪೋರ್ಟ್ಸ್ ಅವರು ಮತ್ತು ಈ ಸಂಸ್ಥೆಗಳು ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿದಲ್ಲಿ ಅವರಿಗೆ ಆ ಒಂದು ಅನುಕೂಲ ಸಿಗ್ತದೆ, ಇಲ್ಲ ಸಿಗಲಿ ಕಷ್ಟ ಉಂಟು. ಕ್ರೀಡಾ ಪ್ರತಿಭೆಯನ್ನು ಗುರುತಿಸುವಂತಹದ್ದು ಹೇಗೆ? ಈಗ ಪ್ರಾಥಮಿಕ ಅಥವಾ ಹೈಸ್ಕೂಲ್ ಹಂತದಲ್ಲಿ ಒಬ್ರು ಮುಂದೆ ಕ್ರೀಡಾಗಿ, ಈಗ ಮಕ್ಕಳಲ್ಲಿ ಸಣ್ಣ ಕ್ಲಾಸ್ಗಳಲ್ಲಿ, ಈಗ ಸಣ್ಣ ಕ್ಲಾಸಿಂದ ಹಿಡಿದು ಹೈಸ್ಕೂಲ್ ವರೆಗೆ ಬರುವಾಗಲಿ ಈ ಫಂಡ್ ಅಂತ ರೂಪುರೇಷದಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ಮತ್ತೆ ಕೆಲವು ಟೆಸ್ಟ್ಗಳು ಇರ್ತವೆ ಅವರಿಗೆ, ಅದನ್ನು NDA ಟೆಸ್ಟ್ ಅಂತ ಹಿಂದೆ ಹೇಳ್ತಿದ್ರು. ಅದರಲ್ಲಿ ಅಭಿರುಚಿ ಇದ್ದಂಥ ಮಕ್ಕಳು, ಅದರಲ್ಲಿ ಉದಾಹರಣೆಗೆ ಓಟಕ್ಕೆ ಯಾರು ಫಿಟ್ ಆಗಿದ್ದಾನೆ ಅಥವಾ ಜಂಪ್ಸ್ಗೆ ಫಿಟ್ ಆಗಿದ್ದಾನೆ, ಥ್ರೋಸ್ ಐಟಮ್ಗೆ ಇರುವಂಥದ್ದು. ಈಗ ವೇಟ್ ಲಿಫ್ಟರ್ಸ್, ನಮ್ಮ ಕಾಲೇಜಲ್ಲಿ ವೇಟ್ ಲಿಫ್ಟರ್ಸ್ ಬಹಳ ಒಳ್ಳೆಯ ವೇಟ್ ಲಿಫ್ಟರ್ಸ್ ಎಲ್ಲ ಹೊರಬಂದಿದ್ದಾರೆ ತುಂಬ ಜನ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದೆ, ಅವರೆಲ್ಲ ವೇಟ್ ಲಿಫ್ಟರ್ಸ್ ಎಲ್ಲರೂ, ಅವರೆಲ್ಲ ಅವರಿಗೆ ಒಳ್ಳೆ ತರಬೇತಿ. ನಾನು ಇದೇ ಊರಿಂದ ಒಬ್ಬ ರಾಜೇಂದ್ರ ಹೇಳುವಂಥ ಒಬ್ಬ ಕೋಚನ್ನು ಹುಡುಕಿಕೊಂಡು ಅವರನ್ನು, ಹಾಗೆ ತುಂಬ ಅಲ್ಲಿ ಡೆವಲಪ್ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಈ ರೀತಿ ನಾವು ಅವರ ಹಿಂದೆ ಅವರ ಟೆಕ್ನಿಕ್ ಅನ್ನು ನೋಡಿಕೊಂಡು ಅವರಿಗೆ ತರಬೇತಿ ಕೊಟ್ಟರೆ ಮುಂದಕ್ಕೆ ಅವರಿಗೆ ಒಳ್ಳೆಯವರನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಕಲಿಸುವಂಥ ವ್ಯವಸ್ಥೆ ಮಾಡಿ. ಪ್ರದೇಶಗಳಲ್ಲಿ ಬೇರೆ ಬೇರೆ ಕ್ರೀಡೆಗಳಿವೆ, ಬಾಕಿ ಉಳಿದಿರುವಂತಹ ಒಂದು ಕ್ರೀಡೆಯನ್ನು ಕೂಡ ಪ್ರೋತ್ಸಾಹಿಸುವುದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು, ಎಷ್ಟರ ಮಟ್ಟಿಗೆ ಅವಕಾಶ ಇದೆ? ಈ ಕ್ರಿಕೆಟ್ ಅದು ಅದರ ಮಟ್ಟಿಗೆ ಸರಕಾರ ಅಂತಲ್ಲ, ಒಂದು ರೀತಿ ಈ ಹಣ ಗಳಿಸುವಂತಹ ಒಂದು ದಾರಿಯನ್ನಾಗಿ ಮಾಡಿಕೊಂಡು ಅದರಲ್ಲಿ ಈಗಿನ ಯುವ ಜನತೆಗೆ ಒಂದು ಪ್ರೇರಣೆ ಕೊಟ್ಟಿದ್ದಾರೆ. ಅದು ಹೊರತುಪಡಿಸಿ ಕ್ರಿಕೆಟಲ್ಲಿ ಅವಕಾಶ ಸಿಕ್ಕುವುದು ಬಹಳ ಕಡಿಮೆ. ಈಗ ನಮ್ಮ ಇಂಡಿಯನ್ ಟೀಮಲ್ಲಿ ಎಷ್ಟು ಒಂದು ಈಗ ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಈ ಥರ ಎಥ್ಲೆಟಿಕ್ಸ್ ಇರ್ಬೋದು, ವೆಯ್ಟ್ ಲಿಫ್ಟಿಂಗ್, ಈಗ ನಮ್ಮ ಹೊಸದಾಗಿ ಈಗ ಅಲ್ಲಿ ಅದೇ ಕ್ರಿಕೆಟ್ ಕೊಡುವಂಥ ಉತ್ತೇಜನದಂತೆ ಅದೇ ಪ್ರೋತ್ಸಾಹದಂತೆ ಎಲ್ಲ ಈಗ ಮಾಡಿದರೆ ನಿಜವಾಗಿ ಭಾರತಕ್ಕೆ ಇನ್ನು ಕ್ರಿಕೆಟ್ ಮಾತ್ರ ಅಲ್ಲ, ಕ್ರಿಕೆಟ್ ಉಂಟು, ಅದಕ್ಕಿಂತ ಉತ್ತಮ ಒಂದು ಬಹಳ ಒಳ್ಳೆ ವ್ಯವಸ್ಥೆ ಮಾಡಿದ ಪ್ರೋತ್ಸಾಹ ಕೊಡ್ತಾರೆ, ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಸಹ. ಈಗ ನಮಗೆ ಈಗ ಲಾಸ್ಟ್ ಕಾಮನ್ವೆಲ್ತ್ ಅಲ್ಲಿ ಒಳ್ಳೆ ಮೆಡಲ್ಸ್ ಬಂತು, ಏಷ್ಯಾದಲ್ಲಿ ಚಾಂಪಿಯನ್ ಆಗಿದ್ದೇವೆ ಈಗ ಲೇಟೆಸ್ಟ್ ಆಗಿ, ಇದೆಲ್ಲ ಒಳ್ಳೆ ರಿಸಲ್ಟ್ಗಳು. ಇದು ಯುವಜನತೆಯನ್ನು ಬೆಳೆಸುವಂತ ಒಂದು ಅಥವಾ ಒಂದು ಶಾಲಾ ಕಾಲೇಜುಗಳಲ್ಲಿ ಇರುವಂತಹ ಒಂದು ಸೌಕರ್ಯ, ಈಗಿರುವಂತಹ ಸೌಕರ್ಯ ಹಾಗೂ ಅದರ ಯಾವ ರೀತಿಯ ಒಂದು ಬದಲಾವಣೆ ಬೇಕು ಅಂತ ಅನಿಸ್ತದೆ ನಿಮಗೆ? ಸರ್, ಅದು ಅವಶ್ಯದಲ್ಲಿ ಬಹಳಷ್ಟು ಶೇಕಡ ನನಗಾಣಿಸಲು ಒಂದು 75% ಶಾಲೆಗಳು, ಅದು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಗಳಿರಲಿ ರೂರಲಲ್ಲಿ ಇರುವಂಥ ಶಾಲೆ, ಅವರ ಈ ಸ್ಟಾಫ್ ಪ್ಯಾಟರ್ನಲ್ಲಿ ಒಂದು ಫಿಸಿಕಲ್ ಎಜುಕೇಷನ್ ಟೀಚರ್ ಬೇಕು ಅಂತ ಮಾಡ್ತಾರೆ. ಹಾಗೆಂತ ಆ ಒಂದು ದೃಷ್ಟಿಯಲ್ಲಿ ನಮ್ಮ ಇದರಲ್ಲಿ ಬಹಳಷ್ಟು ನ್ಯೂನತೆ, ರೂರಲ್ ಪ್ರದೇಶ ಅಂತೂ ಬಹಳ ತೊಂದರೆಗಳಿವೆ. ಈಗ ನಮ್ಮಲ್ಲಿ ಇದೇ ಅವನ ಹವ್ಯಾಸ ಆಗಿರ್ತದೆ, ಸೊ ಅವೊಂದು ಒಳ್ಳೆ ಎಥ್ಲೆಟ್ ರೇಸರ್ ಆಗಿರ್ತಾನೆ, ಈ ರೀತಿಯೆಲ್ಲ. ಮತ್ತು ಮನೆಗಳಲ್ಲಿ ಕೆಲವರೆಲ್ಲ ದೊಡ್ಡವರೊಟ್ಟಿಗೆ ಅವರ ಕಾಯಕದಲ್ಲಿ ಕೆಲಸಗಳಲ್ಲಿ ಸೇರಿಕೊಳ್ತಾರೆ, ಆಗ ಒಳ್ಳೆ ದೃಢ ಕಾಯ ಆಗ್ತಾರೆ. ಅದೇ ದೊಡ್ಡ ಡೆವಲಪ್ಮೆಂಟ್ ಇಂಥ ಹೆಚ್ಚು ಮಾಡಬೇಕಿದ್ರೆ ಅಲ್ಲಿ ನಿಜವಾಗಿ ಇನ್ಫ್ರಾಸ್ಟ್ರಕ್ಚರ್ಸ್ ಅದು ಮಾಡಲೇಬೇಕು. ಶಿಕ್ಷಕರ ಒಂದು ಪಾತ್ರ ಏನು ಅಂತ, ಈ ಕೋಚ್ ಅನ್ನುವಂಥದ್ದು ಅದು ಸಾಮಾನ್ಯವಾಗಿ ನಾವು ನೋಡ್ತೀವಿ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟ ಜಾಬಿನ ಒಂದು ಒತ್ತಡದಿಂದಾಗಿ ಕೆಲವರೆಲ್ಲ ಅನಿವಾರ್ಯವಾಗಿ ಕೆಲವರೆಲ್ಲ ಈ ಸ್ಪೋರ್ಟ್ಸ್ ಮೀಟ್ ಇದಕ್ಕೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಆಗಲಿ ಹೋಗ್ತಾರೆ, ಕೋಚ್ ಆಗಲಿ ಹೋಗ್ತಾರೆ, ಆದರೆ ಅದಷ್ಟು ಫಲ ಕೊಡುವುದಿಲ್ಲ. ಅದು ನಿಜವಾಗಿ ಕೆಲವರು ಒಳ್ಳೆ ಒರಿಜಿನಲ್ ಸ್ಪೋರ್ಟ್ಸ್ ಮೆನ್ ಇದೆ, ಅವನ ಆ ಮಕ್ಕಳಲ್ಲಿ ಅವನು ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಅವರ ಆಲ್ರೌಂಡ್ ಡೆವಲಪ್ಮೆಂಟನ್ನು ನೋಡ್ತಾನೆ, ಅವನ ನೋಡಿಕೊಂಡು ಅದಕ್ಕೆ ಪೂರಕವಾಗಿ ಅವರು ಟ್ರೈನ್ ಕೊಡ್ಬೋದು. ಅವನ ಆ ರೀತಿಯಲ್ಲಿ ಆ ಫಿಸಿಕಲ್ ಟೀಚರ್ಗೆ ಒಂದು ಒಳ್ಳೆಯ ಕೆಲವು ಶಾಲೆಗಳಲ್ಲಿ ನಾನು ಹೇಳಿದಾಗೆ ಶಾರೀರಿಕ ಶಿಕ್ಷಣ ಅಧ್ಯಾಪಕರನ್ನು ಅವರ ಒಂದು ಸೆಕೆಂಡ್ ಗ್ರೇಡಲ್ಲಿ ಇಟ್ಟಿರ್ತಾರೆ, ಅವರಿಗೇನಲ್ಲಿ ದೊಡ್ಡ ಇದನ್ನು ಕೊಡುವುದಿಲ್ಲ. ಹಾಗಾಗಿ ಅಂತ ಕಡೆ ಈ ರೀತಿಯ ಈ ಪ್ರತಿಭೆಬಹುದು ಅಥವಾ ಅಂತರ ಶಾಲಾ ಮಟ್ಟದಲ್ಲಿ ಅಥವಾ ಅಂತರ ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದಂತೆಲ್ಲ ಕ್ರೀಡಾಕೂಟಗಳು ನಡೀತವೆ, ಅದರಲ್ಲಿ ಸಿಗ್ತಾವ ಹೇಗೆ ಅಂತ? ಸರಿ, ಈಗಿನ ನಮ್ಮ ಸರ್ಕಾರದ ಕೆಲವು ನಿಯಮಗಳ ಪ್ರಕಾರ ಅದು ಇನ್ ರೊಟೇಷನ್ ಬೇಕಂದ್ರೆ ಮಾಡಲೇ ಮಾಡ್ತಾರೆ. ಅದು ಏನು ಮಾಡ್ತಾರೆ ಹೇಳಿದರೆ ಅದು ಆ ಸಂದರ್ಭದಲ್ಲಿ ಊರಿನವರ ಸಹಕಾರ ಮತ್ತು ಯಂತ್ರೋಪಕರಣಗಳು ನಡೀತದೆ, ಒಳ್ಳೆ ಖರ್ಚು ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಅದನ್ನು ಶಾಶ್ವತವಾಗಿ ಮಾಡುವಂಥ ಮನಸ್ಥಿತಿ ಅವರಿಗೂ ಇಲ್ಲ ಅಲ್ಲಿ. ಅದಕ್ಕಾಗಿ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಅದು ಮುಂದಕ್ಕೆ ಬೆನಿಫಿಟ್ ಆಗ್ತಾ ಇರುವಂಥ ಮ್ಯಾನೇಜ್ಮೆಂಟ್ಗಳು ಕಡಿಮೆ ಅಂಥದ್ದು ಅಂತ ಕೆಲವು ಇದ್ದ ಕೆಲವು ಮಾಡ್ತಾರೆ, ಕೆಲವು ಕಡೆ ಎಲ್ಲ ಬಹಳ ಡೆವಲಪ್ ಮಾಡಿಕೊಂಡಿದ್ದಾರೆ, ಎಲ್ಲ ಕಡೆ ಹಾಗೆ ಇಲ್ಲ. ಕೆಲವು ಹಳ್ಳಿಯ ಪ್ರತಿಭೆ ಮುಂದೆ ಕ್ರೀಡಾಪಟು ಆದರೆ ಅವನ ಭವಿಷ್ಯವನ್ನು ಹೇಗೆ ರೂಪಿಸುವುದು ಅಂತ, ಉದ್ಯೋಗ ಮಾಡಬೇಕು, ಒಂದಷ್ಟು ಸಂಪಾದನೆ ಮಾಡು, ಎಷ್ಟರ ಮಟ್ಟಿಗೆ ಸರಿ? ಸರಿ, ಈ ಕಾಲದಲ್ಲಿ ಯಾವುದೇ ಪೇರೆಂಟ್ಸು ಮಗನೇ ನೀನು ಓದು ಅಂತ ಹೇಳುವರಲ್ಲ, ಮತ್ತೆ ಪೈಪೋಟಿ ಇದೆ, ಎಲ್ಲಿ ಹೋದರೂ ಕಾಂಪಿಟೀಷನ್, ಒಳ್ಳೆ ಶಾಲೆಗಳಲ್ಲಿ ಸೀಟ್ ಸಿಗುವಲ್ಲಿಂದ ಹಿಡಿದು ಒಳ್ಳೊಳ್ಳೆ ಕಷ್ಟ ಆಗ್ತದೆ ಹೇಳುವಂಥದ್ದು ಮನಸ್ಥಿತಿಯವರು ಹೆಚ್ಚಿನವರಿದ್ದಾರೆ. ಆದರೆ ನನ್ನ ಅಭಿಪ್ರಾಯ ಪ್ರಕಾರ ನಿಜವಾಗಿ ನಮ್ಮ ಕಾಲೇಜಲ್ಲಿ ನಾನು ನೋಡಿದ ಹಾಗೆ ನನ್ನ ಈ ಸರ್ವಿಸ್ ಪೀರಿಯಡಲ್ಲಿ ತುಂಬ ಮಕ್ಕಳು ಒಳ್ಳೊಳ್ಳೆಯ ಈಗ ನಮ್ಮಲ್ಲಿ ಈಗ ಪಿ ಯು ಬೋರ್ಡಲ್ಲಿ ಫೈನಾನ್ಸ್ ಇದಾಗಿ ಈಗ ಬೇರೆ ಇನ್ನೊಂದು ಯಾವುದೋ ಕಂಪನಿಯಲ್ಲಿ ಅಕೌಂಟ್ ಜನರಲ್ ಆಗಿ ಈಗ ಇದೇ ಊರಲ್ಲಿ ಭಾಸ್ಕರ್ ಅಂತ ಒಬ್ಬರಿದ್ದಾರೆ, ಭಾಸ್ಕರ್ ಅವರು ನಾವು ಈ SP ಆಗಿದ್ದವರು, ಇದೇ ಈ ಊರಿಂದ ನಾನು ಕರ್ಕೊಂಡೋಗಿ ನಮ್ಮಲ್ಲಿ ಸ್ಪೋರ್ಟ್ಸ್ ಮಾಡಿಸಿದ್ದೆ. ಸ್ಪೋರ್ಟ್ಸಲ್ಲೇ ಮೇಲೆ ಬಂದರು ಅವರು, ಸ್ಪೋರ್ಟ್ಸ್ ಆಗಿ ಲೆಕ್ಚರ್ ಆದರು, ಆಮೇಲೆ ಲೆಕ್ಚರ್ ಆಗುವಾಗಲೂ ಈ ಸ್ಪೋರ್ಟ್ಸಲ್ಲಿ ಬಿಡಲಿಲ್ಲ ಅಷ್ಟು ಇದು. ಅದೇ ಆ ಸ್ಪೋರ್ಟ್ಸ್ ಮೆರಿಟ್ ಮೇಲೆ ಅವರು ಇನ್ನು ನಮ್ಮಲ್ಲಿ ಒಳ್ಳೆಯ ಲಲಿತಾ ಪರಮೇಶ್ವರಿ ಹೇಳುತ್ತಲ್ಲ ಹೇಳಿ, ಅವಳು ಆಲ್ರೌಂಡರ್, ಎಲ್ಲ ಗೇಮ್ಸಲ್ಲಿದ್ದರೂ ಅವಳು ರ್ಯಾಂಕ್ ಸ್ಟೂಡೆಂಟ್, ಅವಳು ಹಿಂದೆ ಅದೇ ಮಾಡಿದರೆ ಏನು ತೊಂದರೆ ಆಗುವಂತಿಲ್ಲ, ಮಾಡಬೇಕು ಅದರಲ್ಲಿ ಹಠಬೇಕು ಅದರಲ್ಲಿ. ಈಗ ನಮ್ಮಲ್ಲಿ ನೋಡಿದ ಪ್ರಕಾರ ಹೆಚ್ಚಿದ್ದಾರೆ ಈ ಸ್ಪೋರ್ಟ್ಸ್ ಇಟ್ಕೊಂಡು ಮಾಡಿದವರು, ಎಷ್ಟೋ ಜನ ಇದ್ದಾರೆ. ಶಿಕ್ಷಣ ಮತ್ತು ಕ್ರೀಡೆ ಇದೆರಡನ್ನೂ ಕೂಡ ಸಮಾನವಾಗಿ ತಗೊಂಡರೆ, ಮತ್ತು ಆ ವಿದ್ಯಾರ್ಥಿ ಮಾಡಬೇಕು, ಪೇರೆಂಟ್ಸ್ ಏನು ಕಲಿ ಕೊಡಬೇಕು, ಮತ್ತು ಶಾಲೆಗಳು ಕೊಡಬೇಕು. ಇಲ್ಲಿಗೆ ಹೋಗಿ ಆ ವಿದ್ಯಾರ್ಥಿಯನ್ನು ನಾವು ಕೇಂದ್ರೀಕೃತವಾಗಿ ಮಾಡಿ ಟ್ರೈನಿಂಗ್ ಮಾಡಿದರೆ ಅದು ಆಗ್ಬೋದು, ಇಲ್ಲಾದರೆ ಖಂಡಿತವಾಗಿ ಸಾಧ್ಯ ಅಲ್ಲ. ಉತ್ಸಾಹದಿಂದ ತೊಡಗಿಸಿಕೊಂಡಿದ್ರಿ, ಅದರಲ್ಲೂ ನರ್ಸರಿಯನ್ನು ಕೂಡ ಮಾಡಿದ್ದೀರಿ ಅಂತ ಕೇಳಿದ್ವಿ, ಸ್ವಲ್ಪ ಈ ಬಗ್ಗೆ ಹೇಳಿ. ನಮ್ಮ ನಾವೆಲ್ಲ ಕೃಷಿಕರಿ ಹುಟ್ಟು ಇದರಲ್ಲಿ, ಈ ಊರು ಕೃಷಿಕರಾಗಿ, ಪೇರೆಂಟ್ಸ್ ಸಹ ಕೃಷಿಕರಾಗಿದ್ದು, ತಂದೆಯವರು ಅಧ್ಯಾಪಕರಾಗಿದ್ದರೂ ಕೂಡ ಕೃಷಿಕರಾಗಿದ್ದದು. ನನಗೆ ಸಣ್ಣ ಪ್ರಾಯದಲ್ಲಿ ಸ್ವಲ್ಪ ಕೃಷಿಯ ಅನುಭವ ಸ್ವಲ್ಪ ಬಂದಿದೆ, ಕೆಲವು ಒತ್ತಡ ಕೆಲಸವನ್ನು ನೋಡಿಕೊಳ್ಬೇಕು, ಆಮೇಲೆ ನಾನು ಈ ಶಾಲೆ ಬರ್ತಿದ್ದೆ. ಇಲ್ಲಿ ಈ ಊರಲ್ಲಿ ನಾನು ಅಧ್ಯಾಪಕನಾಗಿದ್ದ ಉದ್ದೇಶ ಅದೇ. ಅದ್ರ ಬಗ್ಗೆ ನೀವು ಕೇಳಿದರೆ ನರ್ಸರಿ ಅಂತ ಹೇಳುವಂಥದ್ದು ನಿಜವಾಗಿ ಒಂದು ಬಹಳ ಅಗತ್ಯ, ಕೃಷಿಯಲ್ಲಿ ಬಹಳ ಪ್ರಾಮುಖ್ಯ ಪಾತ್ರ ವಹಿಸ್ತದೆ ಗಿಡಗಳನ್ನು ಮಾಡುದು, ಮತ್ತು ಆ ಗಿಡಗಳ ಮೂಲಕ ನಮಗೆ ಹೆಚ್ಚಿನ ಫಲ ಪಡೀಲಿಕ್ಕೆ ಅವಕಾಶ ಉಂಟು. ಹಾಗೆ ಎಲ್ಲಿಯೋ ಒಂದು ನರ್ಸರಿ ಅಂದರೆ ಬೇರೆ ಒಂದು ಮಾಡ್ತಾರೆ, ಅಲ್ಲಿ ಅನುಭವ ಇಲ್ಲದರೂ ಮಾಡಿರ್ತಾರೆ, ಅಲ್ಲಿಂದ ನಾವು ತರುವುದು ಅಥವಾ ನಮ್ಮಲ್ಲಿ ಅನುಭವ ಇಲ್ಲದೆ ನಾವು ಯಾವುದಾದ್ರು ಒಂದು ವೆರೈಟಿಯನ್ನು ಹಾಕುವುದು, ಅದರಲ್ಲೆಲ್ಲ ತುಂಬ ತೊಂದರೆ ಬರ್ತದೆ. ನರ್ಸರಿ ಮಾಡುವಂಥದ್ದು ತುಂಬ ಅದರಲ್ಲಿ ಅನುಕೂಲ ಇದೆ, ಲಾಭಾಂಶ ವಿಷಯ ಅಲ್ಲ, ಅವನ ಕೃಷಿಯನ್ನು ಎನ್ಕರೇಜ್ ಮಾಡಬಹುದು. ಆ ರೀತಿ ಅಲ್ಲಿ ಮಾಡಿದಲ್ಲಿ ಅಂತ ಫಲವನ್ನು ಪಡಿಬಹುದು, ನಮ್ಮ ನೆನೆಸಿದಂತ ಒಂದು ಲೆವೆಲಲ್ಲಿ ನಮ್ಮ ಕೃಷಿಯ ಅಷ್ಟಬೆಳೆ ಪದ್ಧತಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನ ನಾವು ಮಿಶ್ರವಾಗಿ ಬೆಳಿತೀವಿ, ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಇರಬಹುದು, ಜೊತೆಗೆ ಈ ಅಂತರವನ್ನ ಎಷ್ಟರ ಮಟ್ಟಿಗೆ ಕಾಪಾಡಿಕೊಳ್ಬೇಕು ಅಂತ. ಈಗಿನ ವೈಜ್ಞಾನಿಕ ಯುಗದಲ್ಲಿ ಅಂತೊಂದು ವ್ಯವಸ್ಥೆ ಉಂಟು, ಯಾಕಂದ್ರೆ ಕೆಲವೊಂದರ್ಭದಲ್ಲಿ ಈಗ ಅಡಿಕೆಗೆ ರೇಟ್ ಡೌನ್ ಬರಬಹುದು, ಆಗ ಅಲ್ಲಿ ಕರಿಮೆಣಸು ಅಥವಾ ಕೊಕ್ಕೋ ಅಥವಾ ಇತರ ಯಾವುದೇ ಕೃಷಿಗಳು ಅಥವಾ ಜಾಯಿಕಾಯಿಗಳು ಲವಂಗ ಇಂಥ ಸಾಂಬಾರು ಅಂತ ಏರುಪೇರುಗಳು, ಮಳೆ ಹೆಚ್ಚಾಗುವುದು ಅಥವಾ ಗಾಳಿ ಬೆಳೆ ಬರೋದು, ಬೆಲೆ ಕುಸಿತ ಆಗುವುದು, ಇದೆಲ್ಲ ಎಫೆಕ್ಟ್ ಬೀಳ್ತದೆ. ಹಾಗಾಗಿ ನಾವು ಒಂದೇ ಬೆಳೆಯನ್ನು ನಾವು ಒರಿಜಿನಲ್ಲಿ ನಮ್ಮ ಅಡಿಕೆಯನ್ನು ಮೊದಲ ಸರಿಯಾದ ಗ್ಯಾಪಲ್ಲಿ ಮೊದಲೇ ನಾವು ಆ ಪ್ಲ್ಯಾನ್ ಮಾಡಿಕೊಂಡು ನೆಟ್ಟರೆ, ನಾವು ಮಂಗಳ ಗಿಡವೋ ಇದನ್ನೋ ಗಿಡ ಹಾಕಿದರೆ ಪುನಃ ಅಲ್ಲಿ ನಾವು ಎಡೆಗಿಡ ಮಾಡಲಿಕ್ಕೆ ಹೋದರೆ ಅದರಲ್ಲಿ ನಮಗೆ ಇದಕ್ಕೆ ಒರಿಜಿನಲ್ ಇದಕ್ಕೆ ಪೆಟ್ಟು ಬರ್ತದೆ. ನಾವು ಇದನ್ನು ಮಾಡುವಾಗಲೇ ಸ್ವಲ್ಪ ಹೆಚ್ಚು ಇಟ್ಟುಕೊಂಡು ಈ ಯೋಜನೆ ಇಟ್ಟುಕೊಂಡು ಒಳ್ಳೆಯದು, ಒಂದು ಎಕರೆಯಲ್ಲಿ ಈಗ ಒಂದು 400 ಭಾಳ ಒಳ್ಳೆಯದು. ಇನ್ನು ಸ್ವಲ್ಪ ಸಮಯ ಅಡಿಕೆ ಗಿಡಗಳ ಎತ್ತರ ಬಂದ ಮೇಲೆ ಬಾಳೆ ಕೊಡೋದು ನೋಡೋದು ಭಾಳ ಒಳ್ಳೆಯದು. ಅದಕ್ಕೆ ಒಂದು ಒಳ್ಳೆಯ ಉತ್ಪತ್ತಿ ಪಡಿಬೇಕಿದ್ರೆ ಮಣ್ಣಿನ ಒಂದು ಫಲವತ್ತತೆಯನ್ನು ನಿರಂತರವಾಗಿ ಕಾಪಾಡಬೇಕು ಎನ್ನುವಂಥದ್ದು ಇದರಲ್ಲಿ ಈ ಮಳೆ ಆಧಾರಿತವಾಗಿ ಇರುವಂಥ ಈ ಭೂಮಿಗಳು ಒಂದು, ಮತ್ತು ಇಲ್ಲಿ ಏನಾಗಿದೆ ಈ ಪ್ರದೇಶದಲ್ಲಿ ಮಳೆ ಹೆಚ್ಚಿರುವ ಕಾರಣ ಈ ಭೂಮಿಯ ಮಣ್ಣು ಅದು ಸವಕಳಿಯಾಗಿ ಹೋಗ್ತದೆ. ಆ ಸವಕಳಿ ಆಗುವಾಗ ಬರೀ ಮಣ್ಣಿನ ಸವಕಳಿ ಆಗೋದು ಮೇಲಿನ ಪದರ ಹೋಗೋದಲ್ಲ, ಒಳಗಿರೋ ಅಂಶಗಳು ಹೋಗ್ತವೆ, ಸುಣ್ಣದ ಅಂಶ ಹೋಗಿರ್ಬೋದು. ಅಲ್ಲಿ ಯಾವ ಜನರಿಗೆ ಆ ಥರ ವಿಷಯ ಗೊತ್ತಿರೋದಿಲ್ಲ, ಅಲ್ಲಿ ನ್ಯಾಚುರಲ್ ಆಗಿ ನಾವು ಹಾಕ್ತಿದ್ದೆವು. ಈಗ ಪ್ರತಿ ವರ್ಷ ಬೂದಿ ಹಾಕೋದು ಅಥವಾ ಪ್ರತಿ ವರ್ಷ ನಾವು ಸುಡು, ಈಗ ಅದು ಇಲ್ಲಿ ಸಿಗುವುದಿಲ್ಲ, ಮತ್ತು ಅಂಥದ್ದು ಮರಗಳನ್ನು ಕಡಿದು ಮಾಡುವಂಥ ವ್ಯವಸ್ಥೆಯೂ ಇಲ್ಲ ಈಗ. ಹಾಗಾಗಿ ನಾವು ಇದನ್ನು ತಿಳ್ಕೊಂಡು ಈಗ ಹಿಂದಿನ ಅದು ಮಾಡುವಂಥ ಕಾಲದಲ್ಲಿ ಅದು ಸರಿಯಾಗಿತ್ತು, ರೋಗ ಇಲ್ಲದೆ ಫಲ ಸಿಗ್ತಿತ್ತು. ಮಣ್ಣಿನ pH ವ್ಯಾಲ್ಯೂ ಅಂತ ಹೇಳ್ತೇವೆ, ಅದರಲ್ಲಿ ಸರಿಯಾಗಿ ಆ ಮಣ್ಣಿನ ಫಲವತ್ತತೆ ಇರುವಂಥದ್ದು ಅದನ್ನು ನಾವು ಗುರುತು ಮಾಡಿಕೊಳ್ಳಲೇಬೇಕು. ಹೆಚ್ಚಿನವರು ಅದನ್ನು ಮಾಡೋದಿಲ್ಲ, ಅದು ಬಹಳ ಅಗತ್ಯದ ಪಾಯಿಂಟ್ ಕೃಷಿಯಲ್ಲಿ. ಅದರಲ್ಲಿ ಲವಣದ ಅಂಶ ಎಷ್ಟುಂಟು ಸೇರಿಸುವಂಥ ಸಂದರ್ಭ ಬರ್ತವೆ, ಅದಕ್ಕಾಗಿ ಮಣ್ಣು ಪರೀಕ್ಷೆ ಮಾಡಿಕೊಂಡು ನಾವು ಈ ಕೃಷಿಗಳನ್ನೆಲ್ಲ ಮಾಡಿಕೊಂಡು ಹೋದರೆ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಸಾವಯವ ಗೊಬ್ಬರದ ಪೂರೈಕೆ ಹೇಗೆ ಅಂತ. ನಿಜವಾಗಿ ಕೃಷಿ ಮಾಡುವವನು ಅದರೊಟ್ಟಿಗೆ ಅದಕ್ಕೆ ಹೊಂದಿಕೊಂಡು ಜಾನುವಾರುಗಳು ಅಥವಾ ಇತರ ಜಾತಿಗಳಲ್ಲಿ ಕೋಳಿ ಸಾಕೋದೋ ಇತರ ಯಾವುದಾದ್ರು ಪ್ರಾಣಿಗಳು ಸಾಕೋದು ಬಹಳ ಒಳ್ಳೆಯದು. ಈಗಿನ ಕಾಲದಲ್ಲಿ ಒಂದು ಬಟ್ಟಿ ಸಗಣಿ ಇನ್ನೊಂದು ಕಡೆ ಕೆತ್ತಿಕೊಳ್ಳೋದು ಅದು ಕೂಡ ದುಬಾರಿ ಆಗ್ತದೆ, ಅದಕ್ಕೆ ಅದರ ಬದಲು ಗುಣಮಟ್ಟವು ಇರುವುದಿಲ್ಲ. ಅವರು ಅದನ್ನು ಸಹ ವ್ಯಾಪಾರ ಮನೋಭಾವದಲ್ಲಿ ಅವರನ್ನು ವೀಕ್ ಮಾಡ್ತಾರೆ, ಗೊಬ್ಬರ ಆಗಲಿ ಸಗಣಿ ಆಗಲಿ. ಅದಕ್ಕೆ ನಾವೇ ಸ್ವತಃ ಮನೆಯಲ್ಲಿ ಒಂದು ಅಥವಾ ಎರಡು ಜಾನುವಾರುಗಳನ್ನು ಸಾಕುವುದರಿಂದ ಅವರಿಗೆ ಬೇಕಾದಷ್ಟು ಅವರ ಕೃಷಿಗೆ ಬೇಕಾದಷ್ಟು ಅಲ್ಲಿ ಗೊಬ್ಬರ ಮಾಡುವಂಥ ಅವಕಾಶ ಹೆಚ್ಚು. ಅದು ಯಾಕೆಂದರೆ ಈಗಿನ ಕಾಲ ಅದಕ್ಕಾಗಿ ಕೃಷಿ ಮಾಡುವವರು ಒಂದಲ್ಲ ಎರಡು ಜಾನುವಾರುಗಳನ್ನು ಅಥವಾ ಈ ಥರ ಈಗ ಕೆಲವರು ಆಡು ಸಾಕ್ತಾರೆ, ಅಲ್ಲಿ ಒಂದು ರೀತಿಯಲ್ಲಿ ಅದು ಒಂದು ಸಣ್ಣ ಆದಾಯ, ಅದರೊಟ್ಟಿಗೆ ಇದರ ಈ ಗೊಬ್ಬರವು ಅವರಿಗೆ ಅನುಕೂಲವಾಗಿರ್ತದೆ. ಹೀಗಾಗಿ ಸ್ವತಃ ಅವನೇ ಈ ಪ್ರಾಣಿಗಳನ್ನೆಲ್ಲ ಸಾಕಿಕೊಂಡು ಅವ ಈ ಕೃಷಿ ಮಾಡೋದು ಭಾಳ ಒಳ್ಳೆಯದು. ಮತ್ತು ಇನ್ನೊಂದು ನಮ್ಮ ಹೊಂದಿಕೊಂಡು ಹೋಗುವಂಥದ್ದು ಅದರ ಜೀವನ ಇದೆಲ್ಲ ಸೈಕಲಲ್ಲಿ ಅಥವಾ ಕ್ರಮದಲ್ಲಿ ಅದರ ಉಸಿರಾಟದ ಇದಕ್ಕೆ ಬೇಕೇ ಬೇಕು, ಇದರ ತ್ಯಾಜ್ಯ ಅದಕ್ಕೆ ಬೇಕೇ ಬೇಕು ಸಸ್ಯಗಳಿಗೆ. ಹಾಗೆ ಆ ರೀತಿಯಲ್ಲಿ ಹೊಂದಿಕೊಂಡು ಹೋಗುವಂಥವೊಂದು ನಮಗೆ ಬೇಕಾದ ಗೊಬ್ಬರವನ್ನು ಸ್ವತಃ ತಯಾರಿಸುವಂಥದ್ದು ಭಾಳ ಒಳ್ಳೆಯ. ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ರೈತರು ಸಾಮಾನ್ಯವಾಗಿ ಸೋಲುವಂತಹದ್ದು ಈ ಒಂದು ವಿಷಯದಲ್ಲಿ, ಈ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಯಾವ ರೀತಿ ಇದರ ಮಾರುಕಟ್ಟೆ ವ್ಯವಸ್ಥೆ ರೈತರು ಕೂಡ ಇರ್ತಾರೆ ಈ ಹಿನ್ನೆಲೆಯಲ್ಲಿ ಹೇಳಿ ನಿಮ್ಮ ಅನುಭವವನ್ನ. ಸರಿಯಾದಂಥ ಒಂದು ಮಾರಾಟದ ವ್ಯವಸ್ಥೆ ಅಂದ್ರೆ ಹೇಗಿರ್ಬೇಕು? ಬಂದವರು ಹಿಂದೆಲ್ಲ ಊರಲ್ಲಿ ಒಳ್ಳೆಯ ನಂಬಿಗಸ್ತ ವ್ಯಾಪಾರಿಗಳಿದ್ರು, ಅವರು ಒಳ್ಳೆಯ ರೇಟು ಕೊಡ್ತಿದ್ರು ಅಥವಾ ಕ್ವಾಲಿಟಿಯಲ್ಲಿ ಇರ್ಬೋದು ಸರಿಯಿಲ್ಲ ಅಂತ ಹೇಳುವಂಥದ್ದು ಇರ್ಬೋದು, ಮತ್ತು ಅವತ್ತಿನ ಮಾರ್ಕೆಟ್ ರೇಟ್ ಇವನಿಗೆ ಹೋದವನಿಗೆ ಸರಿ ಗೊತ್ತಿರೋದಿಲ್ಲ, ಅದು ನಿನ್ನೆ ಮಾರ್ಕೆಟ್ ಅಥವಾ ಮೊನ್ನೆ ಮಾರ್ಕೆಟ್ ಹೇಳಿಕೊಂಡು ಇವನನ್ನು ರೇಟಲ್ಲಿ ಮೋಸ ಮಾಡುವಂಥ ಸಂದರ್ಭ ಜಾಸ್ತಿ. ಸರ್ಕಾರ ಸಂಸ್ಥೆಗಳು ತುಂಬ ಇವೆ, ಸರ್ಕಾರ ಸಂಸ್ಥೆಗಳು 100 to 100 ಅಥವಾ ಅವರು ಸಹ ಅದನ್ನು ಸರಿ ಮಾಡ್ತಾ ಇಲ್ಲ ಈಗ ಸಹ. ಅದು ಅಲ್ಲಿ ಕೂಡ ಹಾಗೆ, ಅವರು ಅದಕ್ಕೆ ರೈತನಲ್ಲಿ ಅವರು ಒಂದು ರೀತಿ ಅವರನ್ನು ಸಣ್ಣ ರೀತಿಯಲ್ಲಿ ಶೋಷಣೆ ಮಾಡಿದಾಗ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಫೀಸ್ ಇದೆ, ಟ್ಯಾಗ್ಡ್ ಮಾರ್ಕೆಟ್ ಸಿಗಬೇಕಾದ್ರೆ ಪುತ್ತೂರಿಗೆ ಹೋಗಬೇಕು, ನಾವು ಸುಮಾರು 30-35 kilometers ನಾವು ಹೋಗಬೇಕು. ಅಲ್ಲಿ ಹೋಗಿವಾಗ ಅಲ್ಲಿ ಹೋದಾಗ ಈ ಮಾರ್ಕೆಟ್ ಹೇಳುವಂಥದ್ದು ಕೆಲವು ಕಡೆ ಪ್ರಯೋಗ ಮಾಡ್ತಿದ್ದಾರೆ ಅಂತ ಸುದ್ದಿದೆ. ಅವರೇ ರೈತರೇ ಹೋಗಿ ಅದನ್ನು ಒಳ್ಳೆಯದು ಹೇಳುವಂಥದ್ದು, ಯಾಕೆ ವಾರಕ್ಕೊಮ್ಮೆ ಬೇರೆ ಅದನ್ನು ಪರ್ಚೇಸರ್ ಅಲ್ಲಿಗೆ ಬಂದು ಪರ್ಚೇಸ್ ಮಾಡುವಂಥ ವ್ಯವಸ್ಥೆ ಮಾಡಿದರೆ ಖಂಡಿತ ಸ್ವಲ್ಪ ಡಿಫರೆನ್ಸ್ ಇರ್ಬೋದು ಅಂತ, ಒಳ್ಳೆ ರೇಟ್ ಅವನು ಸಿಗ್ತದೆ. ಇಂಥ ವ್ಯವಸ್ಥೆ ಸರ್ಕಾರ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನುಭವ. ಈ ನಿಟ್ಟಿನಲ್ಲಿ ಆಗ್ಬೋದು ರೈತ ಕಂಪನಿಗಳು ಖಂಡಿತವಾಗಿ ಅದು ಒಳ್ಳೇದೇ, ಆದರೆ ಅದನ್ನು ರೈತರ ಆ ಕಂಪನಿಗಳು ಹೋಗಕ ಮಾಡಿಕೊಂಡಿದ್ದಾರೆ. ಅವರು ಆ ಮೂಲಕ ನಮ್ಮ ರೈತರನ್ನು ಶೋಷಣೆ ಮಾಡ್ತಾ ಇರುವಂಥ ಭಾವನೆ ರೈತರಲ್ಲಿ ಉಂಟು, ಹೆಚ್ಚಿನ ರೈತರಲ್ಲಿ ಉಂಟು. ಸ್ವಲ್ಪ ಕೆಳಗೆ ವಲಯ ಮಟ್ಟವೋ ಅಥವಾ ಹೋಬಳಿ ಮಟ್ಟವೋ ಅಥವಾ ಇನ್ನು ಗ್ರಾಮ ಮಟ್ಟಕ್ಕೆ ಬಂದರೆ ಅಂಥ ಕೇಂದ್ರಗಳು ಸಕ್ಸಸ್ ಆಗ್ಬೋದು ಅಂತ ಆಗ್ಬೋದು ಅಂತ ಕಾಣ್ತದೆ. ಉದಾಹರಣೆಗೆ ಹಾಲಿನ ಡೈರಿ ಈಗ ಪ್ರತಿ ಊರಲ್ಲಿ ಬಂದಿದೆ, ಅದು ತುಂಬ ಡೆವಲಪ್ ಆಗ್ತಾ ಉಂಟು, ಒಳ್ಳೆಯದು. ಆ ರೀತಿ ಈ ಮಾರ್ಕೆಟ್ ಬರೀ ಶಾರೀರಿಕ ಶಿಕ್ಷಕರಾಗಿ 3 ದಶಕಗಳ ಅನುಭವವನ್ನು ಪಡ್ಕೊಂಡಿದ್ರಿ, ಆ ಜೊತೆಗೆ ನಿವೃತ್ತಿಯ ನಂತರ. ಇದುವರೆಗೆ ಶಾರೀರಿಕ ಶಿಕ್ಷಣ ಮತ್ತು ಕೃಷಿ ಅನುಭವ ಈ ಕುರಿತು ಪುತ್ತೂರು ತಾಲೂಕಿನ ಸುಳ್ ಟಿಎಸ್ ಪ್ರಸಾದ್. ಕೇಳುಗರೆ, ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗ ಅನ್ನದಾತಾ ಸುರಕ್ಷಿತ ಹೋಗ ಅನ್ನದಾತಾ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ ಸೇವಾ ಕೇಂದ್ರ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ್ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ರೈತ ಬಂಧುಗಳೇ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ 55,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 31,000 ರೂಪಾಯಿಯಿಂದ 38,500 ರೂಪಾಯಿ, ಕೋಕೋ ಕ್ವಿಂಟಾಲಿಗೆ 22,000 ರೂಪಾಯಿಯಿಂದ 27 ರೂಪಾಯಿಯಿಂದ 9,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 14,000 ರೂಪಾಯಿಯಿಂದ 15,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಬೆಲ್ಟಿಗೆ 2,850 ರೂಪಾಯಿಯಿಂದ 2,950 ರೂಪಾಯಿ ಕ್ವಿಂಟಾಲಿಗೆ, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 2,950 ರೂಪಾಯಿಯಿಂದ 3,050, ಭತ್ತ ಆಮದು ಕ್ವಿಂಟಾಲಿಗೆ 1,750 ರೂಪಾಯಿಯಿಂದ 1,950, 300 ರೂಪಾಯಿಯಿಂದ 4,600 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,000 ರೂಪಾಯಿಯಿಂದ 1,650 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 28,000 ರೂಪಾಯಿಯಿಂದ 33,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 38,000 ರೂಪಾಯಿಯಿಂದ 48,000 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಾಲಿಗೆ 2,200 ರೂಪಾಯಿಯಿಂದ 3,000 ರೂಪಾಯಿ, ಕದಳಿ 4,000 ರೂಪಾಯಿ. ಕೇಳುಗರೆ, ಇದುವರೆಗೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆಗಳನ್ನು ಕೇಳಿದಿರಿ. ಇದೀಗ ವಾಣಿಜ್ಯ ಪ್ರಕಟಣೆ. ಕರುನಾಡ ಜನತೆಯಲ್ಲೂ ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್, 5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ಕೇಳುಗರೆ, ಇದೀಗ ಎಂ ಬಾಲಮುರಳಿಕೃಷ್ಣ ಅವರ ಧ್ವನಿಯಲ್ಲಿ ಪುರಂದರದಾಸರ ರಚನೆ. ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯ ನಂಬಿ ಬಿಡದೆ ಯಾವಾಗಲೂ ಗುರುರಾಯರ ನಂಬೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿರೋ ವನಧಿಯ ಮನೋವೇಗದಿ ಲಂಘಿಸಿ ಮಹಿಯ ಮನೋವೇಗದಿ ಲಂಘಿಸಿ ಮಹಿತನು ಜಯಶೋಗವ ತರಿದು ವನವ ಬೇರೊಡನೆ ಕಿತ್ತೀಡಾಡಿ ಎದುರಾದ ಧನುಜರ ಸದೆದು ತೀಡಾಡಿ ಎದುರಾದ ಧನುಜರ ಸದೆದು ಲಂಕೆಯ ತನ್ನ ಸಖಗಿತ್ತ ಗುರುರಾಯರ ನಂಬಿರೋ ಎಂಬ ಗುರುರಾಯರ ನಂಬಿರೋ ಗೊತ್ತಿ ಕೌರವ ಬಕ ಗೊತ್ತಿ ಘೋರ ಪಾತಕಿ ದುಷ್ಯ ಭಜಿಸಿದ ಘೋರ ಪಾತಕಿ ದುಶಾಸನ ನರಕುತವ ಹೀರಿ ಮುದದಿ ಮುರವೈರಿಯ ಭಜಿಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿರೋ ಮಾರುತಿ ಎಂಬ ದೆಂಬುವ ದುರ್ವಾದಿಯ ಅವಶಾಸ್ತ್ರಗಳು ದುರ್ವಾದಿಯ ಅವಶಾಸ್ತ್ರಗಳೋಡಿಸಿ ಒರಿದ ಕೋವಿದರಿಗೆ ಸದ್ಭಾಷ್ಯವತ್ವದ ಗುರುರಾಯರ ನಂಬಿರೋ ಮಾರುತಿ ಎಂಬ ರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿ ಬಿಡದೆ ಯಾವಾಗಲೂ ದುರಿತವ ಕಳೆದು ಸದ್ಗತಿಯ ಪಡೆವರೆಲ್ಲ ಗುರುರಾಯರ ನಂಬಿರೋ ಗುರುರಾಯರ ನಂಬಿರೋ ಈ ಭಕ್ತಿ ಗೀತೆಯನ್ನು ಕೇಳಿದೆವು. ರುಡ್ಸೆಟ್ನಲ್ಲಿ ನಡೆಯುವ ಉಚಿತ ತರಬೇತಿಗಳ ದಿನಾಂಕಗಳು ಇಂತಿವೆ. ಹಪ್ಪಳ, ಉಪ್ಪಿನಕಾಯಿ ಮತ್ತು ಮಸಾಲಾ ಪೌಡರ್ ತಯಾರಿಕೆ ದಿನಾಂಕ 21 ನವೆಂಬರ್ನಿಂದ ನಡೆಯಲಿದೆ. ಮಹಿಳೆಯರ ವಸ್ತ್ರವಿನ್ಯಾಸ 28 ನವೆಂಬರ್. ಜೊತೆಗೆ ಮುಂದಿನ ದಿನಗಳಲ್ಲಿ ವಿವಿಧ ಸ್ವ ಉದ್ಯೋಗ ಮಾಡಲು ಬಯಸುವವರಿಗೆ ಎಲೆಕ್ಟ್ರಿಕಲ್, ಮೋಟಾರ್ ರಿವೈಂಡಿಂಗ್, ಅಣಬೆ ಬೇಸಾಯ, ಜೇನು ಕೃಷಿ, ಎಸಿ ಮತ್ತು ಫ್ರಿಜ್ ರಿಪೇರಿ, ರಬ್ಬರ್, ಆಧುನಿಕ ಕೃಷಿ ಮತ್ತು ತಂತ್ರಜ್ಞಾನ ಅಳವಡಿಸುವಿಕೆ ತರಬೇತಿಗಳು ನಡೆಯಲಿವೆ. ಈ ಎಲ್ಲ ತರಬೇತಿಗಳು ಊಟ ಮತ್ತು ವಸತಿಯೊಂದಿಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಅಭ್ಯರ್ಥಿಗಳು 18 ಜನರು ಅರ್ಜಿಯನ್ನು ಸಂಸ್ಥೆಯ ವೆಬ್ಸೈಟ್ನಲ್ಲಿ ಅಂದರೆ www.ar ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಬಿಳಿ ಹಾಳೆಯಲ್ಲಿ ಅರ್ಜಿಯನ್ನು ಬರೆದು ನಿರ್ದೇಶಕರು ರುಡ್ಸೆಟ್ ಸಂಸ್ಥೆ, ಸಿದ್ದವನ, ಉಜಿರೆ 574-24. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0826-239-10-44 ಅಥವಾ 991 ಇದನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ. ಹೌದು, ಚಿಕನ್ ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕನ್ ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳುಗರೆ, ಇದೀಗ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ ಶ್ಯಾಮ ಶರ್ಮಾ ಅವರ ರಚನೆ. ರಾಘವ ದೇವ ಬಿಡಬೇಡ ಕೈ ಬಿಡಬೇಡ.